ವೈಭವಾಯ ಚಂದ್ರಚೂಡಾಯ ನಿರ್ಗುಣಾಯ ಗುಣಾತ್ಮನೇ ಕಾಲಕಾಲಾಯ ರುದ್ರಾಯ ನೀಲಗ್ರೀವಾಯ ಮಂಗಳಂ ವೃಷಾರೂಢಾಯ ಭೀಮಾಯ ವ್ಯಾಘ್ರಚರ್ಮಾಂಬರಾಯ ಚ ಪಶೂನಾಂ ಪತಯೇ ತುಭ್ಯಂ ಗೌರೀಕಾಂತಾಯ ಮಂಗಳಂ. ಭಸ್ಮೋದ್ಧೂಳಿತ ದೇಹಾಯ ವ್ಯಾಳಯಜ್ಞೋಪವೀತಿನೇ ರುದ್ರಾಕ್ಷಮಾಲಾಭೂಷಾಯ ವ್ಯೋಮಕೇಶಾಯ ಮಂಗಳಂ. ಸೂರ್ಯಚಂದ್ರಾಗ್ನಿನೇತ್ರಾಯ ನಮಃ ಕೈಲಾಸವಾಸಿನೇ ಸಚ್ಚಿದಾನಂದರೂಪಾಯ ಪ್ರಮದೇಶಾಯ ಮಂಗಳಂ. ಮೃತ್ಯುಂಜಯಾಯ ಸಾಂಬಾಯ ಸೃಷ್ಟಿ ಸ್ಥಿತ್ಯಂತಕಾರಿಣೇ ತ್ರಿಯಂಬಕಾಯ ಶಾಂತಾಯ ತ್ರಿಲೋಕೇಶಾಯ ಮಂಗಳಂ. ಗಂಗಾಧರಾಯ ಸೋಮಾಯ ನಮೋ ಹರಿಹರಾತ್ಮನೇ ಉಗ್ರಾಯ ತ್ರಿಪುರಘ್ನಾಯ ವಾಮದೇವಾಯ ಮಂಗಳಂ. ಸದ್ಯೋಜಾತಾಯ ಶರ್ವಾಯ ಭವ್ಯ ಜ್ಞಾನ ಪ್ರದಾಯಿನೇ ಈಶಾನಾಯ ನಮಸ್ತುಭ್ಯಂ ಪಂಚವಕ್ತ್ರಾಯ ಮಂಗಳಂ. ಸದಾಶಿವಸ್ವರೂಪಾಯ ನಮಸ್ತತ್ಪುರುಷಾಯ ಚ ಅಘೋರಾಯ ಚ ಘೋರಾಯ ಮಹಾದೇವಾಯ ಮಂಗಳಂ. ಶ್ರೀಚಾಮುಂಡಾ ಪ್ರೇರಿತೇನ ರಚಿತಂ ಮಂಗಳಾಸ್ಪದಂ ತಸ್ಯಾಭೀಷ್ಟಪ್ರದಂ ಶಂಭೋ ಯಃ ಪಠೇನ್ಮಂಗಳಂ.